ನದಿಗಳು ತುಂಬಿ ಹರಿತಾ ಇದ್ದಾವ, ಹಳ್ಳಗಳು ತುಂಬಿ ಹರಿತಾ ಇದ್ದಾವ. ರಸ್ತೆ ಮೇಲೆ ನೀರು, ಹಳ್ಳದೊಳಗೆ ನೀರು, ಕೆರೆಯೊಳಗೆ ನೀರು, ಜಲಾಶಯಗಳು ತುಂಬಿ ಇವತ್ತ ಹೆಚ್ಚಿನ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಲಕ್ಷ ಲಕ್ಷ ಗಟ್ಟಲೆ ಕ್ಯೂಸೆಕ್ಸ್ ನೀರು ಇವತ್ತ ಹರಿತಾ ಇದೆ. ಹಿಂಗಾಗಿ ನಮ್ಮ ಎಲ್ಲರ ಬದುಕು ಇವತ್ತ ಅತಂತ್ರವಾಗ್ಯದ ಅಂತ ಹೇಳಿ ಹೇಳಬಹುದು. ಪ್ರಕೃತಿಯ ಮುಂದೆ ಮಾನವ ಪ್ರಯತ್ನಗಳು ಎಷ್ಟು ಅಲ್ಪ ಅನ್ನೋದು ಮತ್ತೊಮ್ಮೆ ಇವತ್ತ ಸಾಬೀತಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ಯದ. ಆದ್ರ ಈ ನಿಸರ್ಗದ ಮುಂದೆ ನಾವು ಏನು ಮಾಡಲಾರದಂತಹ ಒಂದು ಅಸಹಾಯಕ ಪರಿಸ್ಥಿತಿ ಒಳಗ ಇದ್ದೀವಿ ಅಂದ್ರು ತಪ್ಪಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಎಂದೂ ಕಂಡು ಕೇಳರಿಯದಂತಹ ಮಳೆ ಆಗಿ ಒಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನಮ್ಮ ಹಿರಿಯರು ಅನೇಕರು ಹೇಳ್ತಾ ಇದ್ರು, 40-50 ವರ್ಷಗಳಲ್ಲಿ ಇಂಥ ಮಳೆಯನ್ನ ನೋಡ್ಲಿಲ್ಲ, ಇಂಥ ಒಂದು ಭೀಭತ್ಸವಾದಂತಹ ಒಂದು ವಾತಾವರಣವನ್ನ ನೋಡ್ಲಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇಂಥ ಸನ್ನಿವೇಶ ನಿರ್ಮಾಣ ಆಗುವುದಕ್ಕೆ ಮನುಷ್ಯನೇ ಕಾರಣ ಅನ್ನೋದು ಎರಡು ಮಾತಿಲ್ಲ. ನಾವೇ ನಿರ್ಮಾಣ ಮಾಡಿಕೊಂಡಂತಹದ್ದು, ನಾವೇ ಇದನ್ನ ಭೋಗಿಸಬೇಕಾಗಿದೆ, ನಾವೇ ಇದನ್ನ ನಿರ್ವಹಣೆ ಮಾಡಬೇಕಾಗಿದೆ. ಕಳೆದ ವಾರ ನಾವು ಅನ್ಕೊಂಡಿದ್ವಿ ಮಳೆ ಬರ್ತದ, ಒಳ್ಳೆ ಮಳೆ ಆಗ್ತದ ಅಂತ ಹೇಳಿ. ಆದ್ರ ಈ ಪ್ರಮಾಣದ ಮಳೆ ಬಂದು ಅದು ಜಲಾಶಯಗಳೆಲ್ಲ ತುಂಬಿ ಹೆಚ್ಚಿನ ನೀರನ್ನ ಏನು ನದಿಗಳಿಗೆ ಬಿಡುವಂತಹ ಒಂದು ಸಂದರ್ಭದಲ್ಲ, ಅದರಿಂದಾಗಿ ಕೂಡ ಸಿಕ್ಕಾಪಟ್ಟೆ ಇವತ್ತ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನದಿ ಪಾತ್ರದ ಹಳ್ಳಿಗಳಲ್ಲಿ ನೀರು ನುಗ್ಗಿ ಹಳ್ಳಿಗಳು ಗ್ರಾಮಗಳು ಜಲಾವೃತ ಆಗ್ಯಾವ. ಕಲಬುರಗಿ ಅಂತ ನಗರನೇ ಜಲ ದಿಗ್ಬಂಧನಕ್ಕೆ ಒಳಗಾಗ್ಯದ. ಬೀದರ್ ಜಿಲ್ಲೆ ಒಳಗ, ಯಾದಗಿರಿ ಜಿಲ್ಲೆ ಒಳಗ ಕಂಡು ಕೇಳರಿದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಯದ. ಭೀಮಾ ನದಿ, ಕೃಷ್ಣಾ ನದಿ, ಅದು ಯಾವ ರೀತಿ ತುಂಬಿ ಹರಿತಾ ಇದ್ದಾವ ಅದನ್ನ ಹೇಳೋದಕ್ಕ ಸಾಧ್ಯ ಇಲ್ಲ. ಹೀಗಾಗಿ ಜನಜೀವನ ಇವತ್ತು ಒಂದು ಸ್ತಬ್ಧ ಸ್ಥಿತಿಗೆ ಬಂದದ. ಏನು ಮಾಡಬೇಕು ಅನ್ನುವಂತಹ ಒಂದು ದ್ವಂದ್ವದೊಳಗ ನಾವೆಲ್ಲರೂ ಇದ್ದೀವಿ. ಈ ಸಂದರ್ಭದೊಳಗ ಧೈರ್ಯವನ್ನ ಬಿಟ್ಟರೆ ನಾವು ಬೇರೆ ಏನು ಮಾಡೋದಕ್ಕ ಸಾಧ್ಯ ಇಲ್ಲ. ಸರ್ಕಾರ ಪುನರ್ವಸತಿ ಕಾರ್ಯಕ್ರಮಗಳನ್ನ ಹಾಕೊಂಡದ, ಮಾಡ್ತಾ ಇದೆ. ಆದ್ರ ಇಷ್ಟು ಅಪಾರ ಪ್ರಮಾಣದ ನಷ್ಟ ಆಗುವಂತಹ ಒಂದು ಸಂದರ್ಭದೊಳಗ ಮೇಲೆ ಕೂಡ ಮಳೆ ಬರ್ತಾ ಇದೆ, ಕೆಳಗೆ ನೀರು ಹರಿತಾ ಇದೆ, ಇಂತಹ ಒಂದು ಸಂದರ್ಭದೊಳಗ ಮಾನವ ಪ್ರಯತ್ನಗಳು ಕೂಡ ಕಡಿಮೆ ಬೀಳತಾವ, ಇದಕ್ಕ ಸಂಶಯ ಇಲ್ಲ. ಅದಕ್ಕ ನಮ್ಮಲ್ಲೇ ನಾವು ಒಂದು ಧೈರ್ಯವನ್ನು ತಗೊಂಡು ಈ ಒಂದು ಸನ್ನಿವೇಶವನ್ನ ಎದುರಿಸುವುದಕ್ಕ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ಜೀವನ ಮುಂದುವರಿಬೇಕಾಗಿದೆ. ನಾವೇನು ಹೆಂಗೋ ಮಾಡಬಹುದು, ಆದ್ರ ಮೂಕ ಪ್ರಾಣಿಗಳು, ಪಶು ಪ್ರಾಣಿಗಳು, ಪಶು ಪಕ್ಷಿಗಳು, ಜೀವರಾಶಿಗಳಿಗೆ ಈ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಎಷ್ಟೆಲ್ಲ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ. ನೂರಾರು ಸಂಖ್ಯೆ ಒಳಗ ಇವತ್ತ ಜಾನುವಾರುಗಳಿರಬಹುದು, ಪಕ್ಷಿಗಳಿರಬಹುದು, ಜೀವಿಗಳಿರಬಹುದು, ಇವತ್ತ ಹಸು ನೀಗಿದೆ. ಒಟ್ಟಾರೆಯಾಗಿ ಜನಜೀವನ, ಪಶುಗಳ ಜೀವನ ಅಲ್ಲೋಲ ಕಲ್ಲೋಲವಾಗಿ ಹೋಗ್ಯದ ಅಂತ ಹೇಳಿ ಹೇಳಬಹುದು. ಮಳೆ ನಿಂತ್ರ ಸಾಕಪ್ಪ, ಈ ಪ್ರವಾಹ ನಿಂತ್ರ ಸಾಕು ಅನ್ನುವಂತ ಒಂದು ನಿರೀಕ್ಷೆ ಒಳಗ ನಾವೆಲ್ಲರೂ ಇದ್ದೀವಿ. ಇಂಥ ಒಂದು ಸನ್ನಿವೇಶದೊಳಗ ನಾವು ಕೇವಲ ಧೈರ್ಯದಿಂದ ಪ್ರಾರ್ಥನೆ ಮಾಡುದು, ಅದಕ್ಕೆ ತಕ್ಕಂತಹ ಕಾರ್ಯಗಳನ್ನು ಮಾಡೋದನ್ನ ಬಿಟ್ಟರೆ ಬೇರೆ ನಮ್ಮ ಕೈಯಾಗ ಏನೂ ಇರಲಾರದಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಅದ ಅಂತ ಹೇಳಿ ಹೇಳ್ಬಹುದು. ಹಸ್ತ ಮಳೆ ಈಗ 27 ತಾರೀಕಿಗೆ ಪ್ರವೇಶ ಮಾಡಿದೆ. ಅಲ್ಲಿ ತನಕ ಉತ್ತರ ಮಳೆ ಇತ್ತು. ಉತ್ತರ ಮಳೆ ಮತ್ತು ಹಸ್ತ ಮಳೆ ಎರಡೂ ಕೂಡ ವಿಜೃಂಭಿಸಿ ಇಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಈಗಾಗಲೇ ಈ ಜಾಗತಿಕ ತಾಪಮಾನದ ಬಗ್ಗೆ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿವಿ. ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುವುದಕ್ಕೆ ಯಾರು ಕಾರಣ? ನಾವೇ ಕಾರಣ. ಜಾಗತಿಕ ತಾಪಮಾನ ಏರ್ತಾ ಇದೆ, ಅದರಿಂದಾಗಿ ಇಂಥ ಒಂದು ನೈಸರ್ಗಿಕ ವಿಕೋಪಗಳು ಮೇಲಿಂದ ಮೇಲೆ ಆಗ್ತಾ ಇದ್ದಾವೆ. 1 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ಅದಕ್ಕೆ 7 ಪಟ್ಟಿನಷ್ಟು ನೀರು ಬಾಷ್ಪೀಭವನ ಆಗ್ತದೆ, ಅದರಿಂದಾಗಿ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಅನ್ನುವಂಥ ಮಾತು. ಅದಲ್ಲದೆ ಭಾರತೀಯ ಹವಾಮಾನ ಇಲಾಖೆಯವರು ಈ ವರ್ಷ ನಮಗ ಮೊದಲೇ ಸೂಚನೆ ಕೂಡ ಕೊಟ್ಟಿದ್ರು, ಈ ಸಲ ನಮ್ಮ ಭಾಗದೊಳಗ ಬಹಳ ಮಳೆ ಆಗ್ತದೆ ಅಂತ ಹೇಳಿ. ಬಹಳ ಮಳೆ ಅಂತಂದ್ರೆ ನಾವು ಈ ಪರಿಯ ಮಳೆ ಆಗ್ತದ ಅನ್ನುವಂಥ ಕಲ್ಪನೆ ಇರಲಿಲ್ಲ ನಮಗ. ಈ ಸಲ ಬಹುತೇಕ ರೈತರೆಲ್ಲ ಹೇಳುವ ಪ್ರಕಾರ ಈ ಹಂಗಾಮಿನೊಳಗೆ ಏನೇನು ನಾವು ಬೆಳೆ ಬೆಳೆದೀವಿ ಎಲ್ಲಾ ಬೆಳೆಗಳು ನೀರೊಳಗೆ ಅದಾವ ಅನ್ನುವಂತಹ ಮಾತನ್ನ ತಾವೆಲ್ಲ ಹೇಳ್ತಾ ಇದ್ರಿ, ಬಹಳ ನೋವಿನಿಂದ ಹೇಳ್ತಾ ಇದ್ರಿ. ಕೃಷಿ ಜೊತೆಗೆ ಮಳೆ ಕೂಡ ಸಾಥ್ ಕೊಟ್ಟು ಅಂತಂದ್ರ ಜೀವನ ಅರಳುತ್ತದ. ಆದ್ರ ನೀರು ನಮ್ಮ ಹೊಲದೊಳಗೆ ನಿಂತು ಅಂತಂದ್ರ ನಮ್ಮ ಬದುಕು ಕೂಡ ಅತಂತ್ರ ಸ್ಥಿತಿ ಒಳಗೆ ತಲುಪ್ತದ ಅನ್ನೋದಕ್ಕೆ ಈ ವರ್ಷದ ಒಂದು ಹಂಗಾಮನೆ ಉದಾಹರಣೆ. ಆದರೂ ಕೂಡ ನಾವು ಧೈರ್ಯವನ್ನ ಕಳ್ಕೊಳ್ಬಾರದು, ಇದು ಕ್ಷಣಿಕ, ಇದನ್ನ ನಾವು ಎದುರಿಸಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕ ಸರ್ಕಾರ ಕೂಡ ಬದ್ಧವಾಗಿದೆ. ಸರ್ಕಾರದ ಪುನರ್ವಸತಿ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡು ಜನರಿಗೆ ಅನುಕೂಲ ಕಲ್ಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಜಲ್ದಿ ಈ ಒಂದು ಸನ್ನಿವೇಶ ಸರಳವಾಗಿ ಮತ್ತೆ ಮೊದಲಿನ ಸ್ಥಿತಿಗೆ ಬರಲಿ ಅಂತ ಹೇಳಿ ಹಾರೈಸ್ತಾ, ಆತ್ಮೀಯರೇ, ಉತ್ತರ ಮಳೆ 27ನೇ ತಾರೀಕಿಗೆ ನಿರ್ಗಮಿಸಿದ ಈ ಸಲ ಉತ್ತರ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ರು. ಹಗುರದಿಂದ ಸಾಧಾರಣ ಮಳೆ ಆಗ್ತದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ವಾಯುವ್ಯ ಭಾರತದೊಳಗ ಭರ್ಜರಿಯಾದಂತಹ ಮಳೆ ಅದ ಅನ್ನುವಂತಹ ಮಾತಿತ್ತು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ದಕ್ಷಿಣ ಭಾರತದೊಳಗ ವಾಯುಭಾರ ಕುಸಿತ ಆಗಿ ಜಡಿ ಮಳೆ ಬರುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಉತ್ತರ ಮಳೆಯ ಸಂದರ್ಭದೊಳಗ ಹೇಳಲಾಗಿತ್ತು. ಬಹುತೇಕ ಉತ್ತರ ಮಳೆ ಈಗೇನು ನಾವು ಸನ್ನಿವೇಶ ನೋಡ್ತಾ ಇದ್ದೀವಿ ಅದೇ ಪ್ರಕಾರ ವರ್ತನೆ ಮಾಡ್ಯದ ಅಂತ ಹೇಳ್ಬಹುದು. ಇಲ್ಲಿ ಮೂರು ಮತ್ತು ನಾಲ್ಕನೇ ಚರಣಗಳು ಅಂದ್ರೆ ಕಡಿ ಕಡಿಗೆ ದಕ್ಷಿಣ ಭಾರತದೊಳಗೆ ವಾಯುಭಾರ ಕುಸಿತಾಗಿ ಜಡಿ ಮಳೆ ಆಗ್ಬಹುದು ಅಂತ ಹೇಳಿ ಈಗ ಅದೇ ಪರಿಸ್ಥಿತಿಯನ್ನ ನಾವು ಅನುಭವಿಸಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಮತ್ತ ಅದರ ಜೊತೆಗೇನೆ ಹಸ್ತ ಮಳೆ 27ನೇ ತಾರೀಕಿಗೆ ಪ್ರವೇಶ ಆಗ್ಯದ. ಹಸ್ತ ಮಳೆ ಅವಧಿ 10ನೇ ತಾರೀಕಿನ ತನಕ ಅಂದ್ರೆ ಅಕ್ಟೋಬರ್ 10ನೇ ತಾರೀಕಿನ ತನಕ ಇರ್ತದ. ಈ ಸಲ ಹಸ್ತ ಮಳೆ ಅಲ್ಪ ವೃಷ್ಟಿಯನ್ನ ತರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ದುರ್ಬಲ ಅನಿಸ್ತದೆ ಈ ಸಂದರ್ಭದೊಳಗ. ದಕ್ಷಿಣ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮೋಡ ಕವಿದಂತಹ ವಾತಾವರಣ ಇರಬಹುದಾಗಿದೆ. ಈಶಾನ್ಯ ಭಾರತದೊಳಗ ಚಂಡಮಾರುತದ ಸೂಚನೆ ಬರಬಹುದು. ವಾಯವ್ಯ ಭಾರತದೊಳಗ ಒಣಹವೆ ಇದ್ರೂ ಕೂಡ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಮಾತು ಹಸ್ತ ಮಳೆಯ ಸಂದರ್ಭದೊಳಗ ಅದ. ಇನ್ನು ಮಳೆಯ ದಿನಾಂಕಗಳನ್ನ ನಾವು ನೋಡೋಣ. ದಿನಾಂಕ ಸೆಪ್ಟೆಂಬರ್ 30, ಅಕ್ಟೋಬರ್ 1, 3, 4, 6, 7, 9, 10 ಈ ದಿನಗಳಂದು ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಸ್ತ ಮಳೆ ಈಗಾಗಲೇ ನಾವು ವಿಚಾರ ಮಾಡದಂಗ 27ನೇ ತಾರೀಕಿಗೆ ಪ್ರವೇಶ ಆಗಿದೆ. 10ನೇ ತಾರೀಕಿನ ತನಕ ಇದರ ಅವಧಿ ಇರುತ್ತದೆ. ಒಂದು ನಮಗೆ ಸಮಾಧಾನ ಕೊಡುವಂತಹ ವಿಷಯ ಏನು ಅಂತಂದ್ರೆ ಹಸ್ತ ಮಳೆಯ ಸಂದರ್ಭದೊಳಗೆ ಈಗಾಗಲೇ ಶುರುವಿಗೆ ಅದು ಭರ್ಜರಿಯಾಗಿ ಗರ್ಜಿಸಲೇ ಪ್ರವೇಶ ಮಾಡಿದೆ ಅಂತ ಹೇಳಿ ಹೇಳಬಹುದು. ಈ ಸಲ ಇನ್ನ ಉಳಿದಂತಹ ಅವಧಿಯೊಳಗ ಅಲ್ಪವೃಷ್ಟಿ ಆಗಬಹುದು ಅನ್ನುವಂತಹ ಮಾತೇನದ ನಮಗ ಅದು ಸ್ವಲ್ಪ ಸಮಾಧಾನ ಕೊಡುವಂತದ್ದು. ಅಲ್ಪವೃಷ್ಟಿ ಆಯ್ತು ಅಂತಂದ್ರೆ ಬಹಳ ಚಲೋ. ಯಾಕಪ್ಪ ಅಂತಂದ್ರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ಹೊಲಗಳು ಇನ್ನೂ ಹದಕ್ ಬರಬೇಕಾಯ್ತಪ್ಪ ಅಂತಂದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ. ನಮಗ ಒಳ್ಳೆ ಬಿಸಿಲಿನ ವಾತಾವರಣ ಬೇಕಾಗ್ತದೆ ಮತ್ತು ಮಳೆ ನಿಲ್ಲಬೇಕಾಗ್ತದೆ. ಇದೆಲ್ಲ ನಾವು ನಿರೀಕ್ಷೆ ಮಾಡುವಂತಹ ಒಂದು ಸಮಯ ಈಗ. ಹಂಗೆ ಆಗಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಅಕ್ಟೋಬರ್ 1ರಿಂದ ಬರುವ ಮಂಗಳವಾರ ಅಕ್ಟೋಬರ್ 7ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ ಅಂತ. ತಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಳೆ ನಿಲ್ಲಬೇಕು, ಒಳ್ಳೆ ಬಿಸಿಲಿನ ವಾತಾವರಣ ನಮಗ ಈಗ ಬೇಕು. ಸುಮಾರು ದಿನಗಳವರೆಗೆ ಇಂಥ ಒಂದು ಬಿಸಿಲಿನ ವಾತಾವರಣ ಇರಬೇಕಾಗ್ಯದ ಅನ್ನುವಂಥ ಒಂದು ನಿರೀಕ್ಷೆ ತಾವು ಮಾಡ್ತಾ ಇದ್ದೀರಿ, ಅದು ತಪ್ಪಲ್ಲ. ಆದ್ರೆ ನಮಗ ಪ್ರಕೃತಿ ಏನ್ ಕೊಡ್ತದ ಅದನ್ನ ನಾವು ಸ್ವೀಕಾರ ಮಾಡುವಂತಹ ಒಂದು ಸಂದರ್ಭದೊಳಗೆ ಇದ್ದೀವಿ ಅಂತ ಹೇಳಿ ಹೇಳಬಹುದು. ಈ ವಾರ ಕೂಡ ಮಿಶ್ರ ವಾತಾವರಣ ಇರ್ತದ. ಮಳೆ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಅದ್ರ ಜೊತೆಗೆ ಬಿಸಿಲಿನ ವಾತಾವರಣ, ಹಿಂಗೆ ಎಲ್ಲಾ ಟೈಪು ನಮಗ ಈ ವಾರ ವಾತಾವರಣ ನೋಡೋದಕ್ಕೆ ಸಿಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಚದುರಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯಾದ ಶನಿವಾರ, ರವಿವಾರ ಅಕ್ಟೋಬರ್ 4 ಮತ್ತು 5ನೇ ತಾರೀಕು ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದ ಏನಪ್ಪಾ ಅಂತಂದ್ರೆ ಒಂದು ಸಮಾಧಾನದ ವಿಷಯ ಏನು ಅಂತಂದ್ರೆ ನಮಗ ಅಂತ ಭಾರಿ ಮಳೆ ಏನು ಆಗ್ಲಿಕ್ಕಿಲ್ಲ. ಮಳೆ ಪ್ರಮಾಣ ಕಡಿಮೆ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಒಳಗ ಕೂಡ ನಾವು ಇದ್ದೀವಿ. ಇದು ಒಂದು ಸ್ವಲ್ಪ ನಮಗ ಸಮಾಧಾನ ಕೊಡುವಂತಹ ವಿಷಯ. ಅದ್ರ ಜೊತೆಗೆ ಏನು ಹಸ್ತ ಮಳೆ ಅಲ್ಪ ವೃಷ್ಟಿ ಅಂತೇನು ಹೇಳಿದೆ ಅದು ಕೂಡ ನಮಗ ಸ್ವಲ್ಪ ಸಮಾಧಾನ ಕೊಡುವಂತಹ ಒಂದು ಸನ್ನಿವೇಶ ಅಂತ ಹೇಳಿ ಹೇಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಜಿಲ್ಲಾವಾರು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 45%, ಗುರುವಾರ 2ನೇ ತಾರೀಕು 70%, ಶುಕ್ರವಾರ 3ನೇ ತಾರೀಕು, ಶನಿವಾರ 4ನೇ ತಾರೀಕು, ಅಲ್ಲದೆ ಸೋಮವಾರ 6ನೇ ತಾರೀಕು 85, ರವಿವಾರ 5ನೇ ತಾರೀಕು 90 ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡಾ 75% ಅನ್ನುವಂತಹ ಸೂಚನೆಯಾದ. ಬೀದರ್ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 55, ಗುರುವಾರ 2ನೇ ತಾರೀಕು 65 ಮತ್ತು ಶುಕ್ರವಾರ 3ನೇ ತಾರೀಕಿನಿಂದ ಮಂಗಳವಾರ 7ನೇ ತಾರೀಕಿನ ತನಕ ಶೇಕಡಾ 90% ಅನ್ನುವಂತಹ ಒಂದು ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 50%, ಗುರುವಾರ 2ನೇ ತಾರೀಕು 65, ಶುಕ್ರವಾರ 3ನೇ ತಾರೀಕು 75, ಶನಿವಾರ 4ರಿಂದ ಮಂಗಳವಾರ 7ನೇ ತಾರೀಕಿನ ತನಕ ಈ 4 ದಿನಗಳವರೆಗೆ ಶೇಕಡಾ 80% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮತ್ತು ಮಂಗಳವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 80%, ಗುರುವಾರ 2, ಶುಕ್ರವಾರ 3 ಮತ್ತು ರವಿವಾರ 5 ಈ 3 ದಿವಸ 85, ಶನಿವಾರ 4ನೇ ತಾರೀಕು 75, ಸೋಮವಾರ 6ನೇ ತಾರೀಕು ಶೇಕಡಾ 70%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು, ಶನಿವಾರ 4ನೇ ತಾರೀಕು ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 75%, ಗುರುವಾರ 2, ಶುಕ್ರವಾರ 3, ರವಿವಾರ 5 ಈ 3 ದಿವಸ ಶೇಕಡಾ 85%, ಶನಿವಾರ 4ನೇ ತಾರೀಕು 75, ಸೋಮವಾರ 6ನೇ ತಾರೀಕು 70 ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡಾ 65%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 50%, ಗುರುವಾರ 2ನೇ ತಾರೀಕು 60, ಶುಕ್ರವಾರ 3ನೇ ತಾರೀಕು, ಶನಿವಾರ 4, ರವಿವಾರ 5 ಈ 3 ದಿವಸ 85, ಸೋಮವಾರ 6ನೇ ತಾರೀಕು ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡಾ 80%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು 50, ಗುರುವಾರ 2ನೇ ತಾರೀಕು ಅಲ್ಲದೆ ಮಂಗಳವಾರ 7ನೇ ತಾರೀಕು 70, ಶುಕ್ರವಾರ 3, ಶನಿವಾರ 4 ಅಲ್ಲದೆ ಸೋಮವಾರ 6ನೇ ತಾರೀಕು 65, ರವಿವಾರ 5ನೇ ತಾರೀಕು ಶೇಕಡಾ 75%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 1ನೇ ತಾರೀಕು, ಶುಕ್ರವಾರ 3 ಈ 2 ದಿವಸ ಮಳೆ ಸಾಧ್ಯತೆಗಳು ಶೇಕಡಾ 80%, ಗುರುವಾರ 2ನೇ ತಾರೀಕು 90, ಶನಿವಾರ 4ನೇ ತಾರೀಕು ಅಲ್ಲದೆ ಸೋಮವಾರ 6ನೇ ತಾರೀಕು 70, ರವಿವಾರ 5ನೇ ತಾರೀಕು 85 ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡಾ 65%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 1, ಶನಿವಾರ 4 ಮತ್ತು ಮಂಗಳವಾರ 7ನೇ ತಾರೀಕು ಮಳೆ ಸಾಧ್ಯತೆಗಳು ಶೇಕಡಾ 80%, ಗುರುವಾರ 2 ಮತ್ತು ಸೋಮವಾರ 6 ಈ 2 ದಿವಸ 75, ಶುಕ್ರವಾರ 3ನೇ ತಾರೀಕು 70, ರವಿವಾರ 5ನೇ ತಾರೀಕು ಶೇಕಡಾ 85%. ಝೈರಾಬಾದ್ ತಾಲೂಕಿನೊಳಗ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 55%, ಗುರುವಾರ 2ನೇ ತಾರೀಕು 70 ಮತ್ತು ಶುಕ್ರವಾರ 3ರಿಂದ ಮಂಗಳವಾರ 7ರ ತನಕ ಶೇಕಡಾ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ದಿವಸಗಳು ಬಹುತೇಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದ. ಒಂದೆರಡು ಕಡೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರೊಳಗ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ತಾವು ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ತಾವು ತಮ್ಮ ಮೊಬೈಲ್ ಒಳಗೆ ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮತ್ತು ಇನ್ನೂ ಅನೇಕ ಆಪ್ಗಳಾದವ, ಅವುಗಳನ್ನು ಕೂಡ ತಾವು ಬಳಸೋದ್ರ ಕಡೆ ಗಮನ ಹರಿಸಿದ್ರಿ ಅಂತಂದ್ರೆ ತಮಗ ಬಹಳ ಅನುಕೂಲ ಆಗಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆದಷ್ಟು ಜಲ್ದಿ ಈ ಒಂದು ವಾತಾವರಣ ಸ್ವಚ್ಛವಾಗಿ ಒಳ್ಳೆ ಬಿಸಿಲಿನ ವಾತಾವರಣ ಎಲ್ಲಾ ಕಡೆ ನೆಲೆಸಲಿ ಅಂಥೇಳಿ ಹಾರೈಸ್ತಾ, ನಮ್ಮ ರೈತರಿಗೆಲ್ಲ ವಾತಾವರಣ ಸಾಥ್ ಕೊಡಲಿ ಅಂಥೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.

ಇದು ಬರಬ್ಬರ್ ನೋಡ್ ಅದಕ್ಕ ಸ್ವಲ್ಪ ಗಂಡಸರ ಇರಲಿ ನೋಡಮ್ಮ ಅವ ಏನಂತ ನೋಡ್ಕೊಂಡು ವಿಚಾರ ಮಾಡಾಮ ಅಂತ ಹೇಳಿ ಕೊಡ್ತೀನಿ ಅವ್ರಿಗೆ. ಶೋಭಕ್ಕ ಇದೇನದಲ್ಲ ವಿಚಾರ ಬಹಳ ದೊಡ್ಡ ವಿಚಾರ ಅದ. ಇದು ಇವತ್ತಿಂದಲ್ಲಿದು ಹೌದು ಬಹಳಷ್ಟು ವರ್ಷಗಳಿಂದ ಈ ರೀತಿ ಒಂದು ಸಮಸ್ಯೆಗಳು ಅಂತಂದ್ರ ರೊಕ್ಕದ ಸಂಬಂಧಪಟ್ಟ ರೊಕ್ಕಕ್ಕ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಹಾಕಿದ್ರೆ ಮುಂದೆ 4 ವರ್ಷಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಬರ್ತದಲ್ಲ ಅಂತ ವಿಚಾರ ಮಾಡ್ಲಿಕ್ಕತ್ತಾರ. ಹೌದಲ್ಲ ಏನ್ ಮಾಡ್ತಾರ ಅಂತಂದ್ರ ಈಗ ದುಡ್ಡಿಗೆ ಆಮೇಲೆ ದುಡ್ಡಿನ ಜೊತೆಗೆ ಎಲ್ಲರಿಗೆ ವ್ಯಾಮೋಹ ಇರೋದ ಹೌದು. ದುಡ್ಡು ಹೆಚ್ಚಿಗೆ ಗಳಿಸಬೇಕು, ಇದು ದುಡ್ಡು ಹೆಚ್ಚಿಗೆ ಮಾಡಬೇಕು, ಡಬಲ್ ಮಾಡಬೇಕು ಅಂತ ಎಲ್ಲರ ಮನಸ್ಸೊಳಗದು ಇರುವಂತದ್ದು. ಆದ್ರೆ ಈ ಒಂದು ಏನ್ ಹಾದಿ ಇರ್ತಾವಲ್ಲ ನಾವ್ ಅದಕ್ಕೆ ಹಾದಿ ಕರೆಕ್ಟ್ ಹಿಡ್ಕೋಬೇಕು. ಈಗ ಯಾವುದೇ ಒಂದು ದುಡ್ಡು ದುಡ್ಡಿಗೆ ದುಡ್ಡು ಗಳಿಸಬೇಕು ಅಂತ ಹೌದಿಲ್ಲ, ನಾವು ದುಡ್ಡು ಇಟ್ಟರೆ ಏನು ಉಪಯೋಗಿಲ್ಲ, ದುಡ್ಡು ಇಟ್ಟರೆ ಅದೇನು ಎರಡಾಗಂಗಿಲ್ಲ ಆಗೋಂಗಿಲ್ಲ, ಅದಕ್ಕೆ ದುಡಿಸಿಕೊಂಡ್ರೆ ಎರಡಾಗ್ತಾವ. ದುಡ್ಡನ್ನ ನಾವು ದುಡಿಸ್ಕೋಬೇಕು, ದುಡ್ಡನ್ನ ದುಡ್ಡು ಗಳಿಸಬೇಕು ಅಂತ ಹೇಳ್ತಾರೆ. ಇದಕ್ಕ ಬಹಳಷ್ಟು ಹಾದಿ ಅವ. ಏನ ಒಂದು ನಾವು ಬ್ಯಾಂಕಿನಾಗ ಇಡಬೇಕು, ಎಫ್ ಡಿ ಮಾಡಿ ಇಟ್ಟಿರ್ತೀವಿ, ಅಥವಾ ಅಲ್ಲಿ ಇನ್ನೊಂದು ಆರ್ ಡಿ ಅಂತ ಇರ್ತದ. ಇವು ಸರಳ ಹಾದಿ ಅಂತಂದ್ರೆ ಯಾವುದಕ್ಕೂ ಮೋಸ ಇರೋದಿಲ್ಲ. ಪೋಸ್ಟ್ ಆಫೀಸ್ ನಾಗ ಮಾಡಬಹುದು, ಬೇರೆ ಬೇರೆ ಸ್ಕೀಮ್ಸ್ ಅದಾವ, ಆಮೇಲೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಬಂದವ, ಇಂತ ಸಾಕಷ್ಟು ಅದಾವ. ಅಲ್ಲಿ ನಾವ್ ಏನಂತಂದ್ರೆ ಅಶೋಕ ಎಲ್ಲಿ ರಿಸ್ಕ್ ಕಡಿಮೆ ಇರ್ತದ ಅಲ್ಲಿ ಬಡ್ಡಿ ಕಡಿಮೆ ಇರ್ತದೆ, ನಾವು ಮುಖ್ಯವಾಗಿ ತಿಳ್ಕೋಬೇಕು. ಓಹೋ, ಬಡ್ಡಿ ಎಲ್ಲಿ ಜಾಸ್ತಿ ಕೊಡ್ತೀವಿ ಅಂತಾರೆ ಅಲ್ಲಿ ಒಂಚೂರು ಏನೋ ಮೋಸ ಅದ ಅಂತ ತಿಳ್ಕೋಬೇಕು. ಈಗ ಮ್ಯೂಚುವಲ್ ಫಂಡ್ ಇದೇನಂತಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ನವರು ಆಮೇಲೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಕಡೆಯಿಂದ ಇದು ಇರುವಂತದ್ದು ಅದಕ್ಕೆ ಒಂದು ಪರವಾನಗಿ ಕೊಟ್ಟು ನಡೆಸುವಂತ ಇದ್ರೊಳಗೂ ಸಹಿತ ಏನಂತಂದ್ರೆ ಅಲ್ಲಿ ಇದು ಹೆಚ್ಚಿರ್ತದೆ, ಬರೋ ರಿಟರ್ನ್ಸ್ ಜಾಸ್ತಿ ಇರ್ತದೆ. ಅದೇನು ಬಡ್ಡಿ ಬರೋದಲ್ಲಿ ಅದೇನು ದುಡ್ಡು ಗಳಿಸ್ತಲ್ಲ ಜಾಸ್ತಿ ಇರ್ತದೆ, ಅದರಲ್ಲಿ ಮಾರ್ಕೆಟ್ ರಿಸ್ಕ್ ಇರ್ತದೆ. ಅದ್ ಹೇಳ್ದಿರ್ತಾನು ಈ ಸೆನ್ಸೆಕ್ಸ್ ಮಾರ್ಕೆಟ್ ಅಂತೀವಲ್ಲ, ಅದಕ್ಕೆ ಲಿಂಕ್ಡ್ ಇರ್ತದ. ಮಾರ್ಕೆಟ್ ಹೆಚ್ಚಾದ್ರೆ ಅದ್ ರೇಟ್ ಹೆಚ್ಚಾಗ್ತದೆ, ಮಾರ್ಕೆಟ್ ಬಿತ್ತು ಅಂದ್ರೆ ರೇಟ್ ಬೀಳ್ತದೆ. ಒಮ್ಮೆ ದಡಕ್ಕ ಮಾರ್ಕೆಟ್ ಬಿತ್ತು ಪೂರನು ಹೋಗ್ಬಹುದು, ಅಥವಾ ನಾಲ್ಕನೇ ಹೋಗ್ಬಹುದು, ಎಂಟನೇ ಹೋಗ್ಬಹುದು. ಅಂದ್ರೆ ನಾ ಹೇಳೋ ಉದ್ದೇಶ ಅಂತಂದ್ರೆ ಎಲ್ಲಿ ಹೆಚ್ಚಿಗೆ ಬರ್ತದ ಅಂತ ನಾವ್ ಅಂತೀವಿ ಅಲ್ಲಿ ರಿಸ್ಕ್ ಇರೋದ, ಅಂದ್ರೆ ಅದ್ ಪಕ್ಕ ಇರೋದಿಲ್ಲ ಅಂತ. ಹಂಗ ಈ ಹಳ್ಳಿ ಒಳಗ ಆಗ್ಲಿ ದೊಡ್ಡೂರಾಗ್ಲಿ, ಹಳ್ಳಿ ಒಂದು ಊರೇ ಅಂತಿಲ್ಲ, ದೊಡ್ಡೂರಾಗೋದ ಸಮಸ್ಯೆ ಇರ್ಬೋದು. ಎಲ್ಲಿ ಹಿಂಗ ಒಂದು ಸ್ಕೀಮ್ ತೆಗಿತಾರ ನೋಡು, ಈ ಸ್ಕೀಮ್ ನೋಡ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಬರ್ತಾನೆ ಇರ್ತಾವ. ಹೌದೌದು ಅದೇ ಇದು ಒಂದು. ಆಮೇಲೆ ಇನ್ನೊಂದು ಚೈನ ಸಿಸ್ಟಮ್ ಅಂತ ಹೇಳಿ ಬರ್ತಿರ್ತಾವ ನೋಡಪ್ಪ, ನಾನು ಇಲ್ಲಿಂದ 3 ಮಂದಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಅಷ್ಟು ದುಡ್ಡು ಬರ್ತಾವ, ಅವ್ರು 3 ಮಂದಿ ಮಾಡಿದ್ರೆ ಮತ್ತೆ ಡಬಲ್ ಬರ್ತದ, ಹಿಂಗ ಯಾರ್ಯಾರು ಹೆಚ್ಚಿಗೆ ಮಾಡ್ಕೋತ ಹೋಗ್ತಾರ ಆ ಚೈನ್ ಹಿಂದಿನವರಿಗೆಲ್ಲ ಜಾಸ್ತಿ ಜಾಸ್ತಿ ಬರ್ತಾವಂತ. ಇವೊಂದೇನು ಸ್ಕೀಮ್ ಹೇಳ್ತಾರೆ, ಯಾವುದೇ ಒಂದು ಸ್ಕೀಮ್ ಇರಲಿ, ಒಂದು ಬಾಂಡಿ ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಸಾಮಾನು ಸ್ಕೀಮ್ ಇರ್ಬೋದು, ರೊಕ್ಕದ ಹೆಚ್ಚಾಗಿ ರೊಕ್ಕದಿರ್ತಾವ. 1,000 ಕಟ್ಟರಿ ತಿಂಗಳಿಗೆ, ನೀವು 1 ವರ್ಷ ಆದ್ಮೇಲೆ ನಿಮ್ಗೆ 3 ರಂಗ್ ಬಡ್ಡಿ ಸಿಗ್ತದ, 4 ರಂಗ್ ಬಡ್ಡಿ ಸಿಗ್ತದ ಅಂತ ಹೇಳ್ತಿರ್ತಾರೆ. ನಾವು ಒಂದ್ ವಿಚಾರ ಮಾಡೋಕ್ ಶೋಭಕ್ಕ, ನಮಗ ಬ್ಯಾಂಕಿಲಿಂದ ಎಷ್ಟು ಬಡ್ಡಿ ಸಿಗ್ತದ, ಇವ್ರು ಹೆಚ್ಚಿಗೆ ಬಡ್ಡಿ ಕೊಡ್ತಾರ ಅಂದ್ರೆ ಎಲ್ಲಿಂದ ಕೊಡ್ತಾರ, ಹೆಂಗ ಕೊಡ್ತಾರ. ಹೌದಿಲ್ಲ, ನಾವು ಸರಳ ವಿಚಾರ ಮಾಡಬೇಕು. ಈಗ ಎಲ್ಲ ಒಂದ್ ಕಡೆಯಿಂದ ರೊಕ್ಕ ಬರ್ಲಿತ್ತದ ಅಂತಂದ್ಮೇಲೆ ಅದ್ ಕರೆಕ್ಟ್ ಅದನ್ನ ಹೆಂಗದ ಅಲ್ಲಪ್ಪ. ಈಗ ವಿಚಾರ ಮಾಡಬೇಕು ಖರೆ, ಯಾರ ಜೋಡಿ ವಿಚಾರ ಮಾಡಬೇಕು, ಆ ಮಾಡೋರ ಜೋಡಿನೇ ವಿಚಾರ ಮಾಡಬೇಕು. ಅಲ್ಲಿ ಏನ್ ಮಾಡಕ್ ಬಿಡ್ತೇನೋ ಅವ್ರು ಹೇಳುದಿಲ್ಲ. ಈಗ ಇಂತ ಒಂದು ಸ್ಕೀಮ್ ನಡೀತಿರ್ತಂತ ಒಂದ್ ಯಾವ್ದೊಂದು ಅಡ್ರೆಸ್ ಇಟ್ಕೋತಾರ, ಒಂದ್ ಊರಾಗ ಬರ್ತಾರ, ಅಥವಾ ದೊಡ್ಡೂರ್ ಇರ್ಲಿ ಒಂದು ಬೋರ್ಡ್ ಹಾಕ್ತಾರ, ಅಥವಾ ಬೋರ್ಡ್ ಹಾಕ್ಲಾರ್ದನ್ನು ಕೂಡ್ತಾರ. ನಾವು ಶೋಭಾ ಹೋಗೋಣ ರಾಜಣ್ಣ ಹೋಗುದು, ರಾಜಣ್ಣ ಹೋಗೋದು ಕಲ್ಲಕ್ ಹೋಗೋದು, ಕಲ್ಲಕ್ ಹೋಗಿರೋದು ಮಲ್ಲಪ್ಪ ಹೋಗೋದು, ಇದು ಶುರು ಆಗ್ಬಿಡ್ತದ ಗೌಡಿ. ಒಬ್ಬರೇ ಒಬ್ರು ಹೋಗೋದೆ. ಅವ್ರ ಏನ್ ಮಾಡ್ತಾರಂತಂದ್ರ ಒಂದ್ 6 ತಿಂಗಳ ವರ್ಷ ಅವ್ರು ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರ, ಬರಬ್ಬರ್ ಅವ್ರ ಹೇಳಿದ ಪ್ರಕಾರ ಮಾತಿಗೆ ತಕ್ಕಂಗ ತಿಂಗಳಲ್ಲಿ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ. ಅವಾಗ ಏನಾಗ್ತದ, ವಿಶ್ವಾಸ ಬಂದಂಗ ಆಗ್ತದ, ವಿಶ್ವಾಸ. ಅವಾಗ ಶೋಭಕ್ಕೆ ಏನ್ ಮಾಡ್ತಾಳ, 1,000 ಹಾಕಿದಕ್ಕೆ 5,000. ಅವಾಗ ಶೋಭಕ್ಕನ ಜೊತೆ ಹಿಂದೆ ಬಳಗಿರ್ತಲ್ಲ, ಹೌದು, ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಅಂತೇಳಿ ನಿನ್ನಿಂದ ಒಂದು 5-10 ಮಂದಿ ತಯಾರಾಗ್ತ. ಇದು ಅವ್ರು ಕಾಯ್ತಿರ್ತಾರ ಕರೆಯದು. ಏನು ಇದು ಕಾಯ್ದಾಗ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇದು ಜಮಾ ಆಗ್ತ ನೋಡು, ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರ, ಅಥಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಕಾನೂನು ಪ್ರಕಾರ ಅವ್ರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ್ಕ ಎಲ್ಲ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾವು ರೊಕ್ಕ ಹಾಕ ಮುಂದೆ ನೋಡ್ರಿ ನಮ್ಮ ಊರ ಹಿಂಗೊಂದು ಸ್ಕೀಮ್ ನಡೆದ, ಇವ್ರು ಹಿಂಗಿಂಗ್ ಮಾಡ್ಲಿತ್ತಾರೆ, ಇದ್ರ ದುಡ್ಡು ಹಾಕ್ಬೇಕಾ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹುಕ್ಕಿ ಹೇಳ್ತಾರೆ, ಹೌದಿಲ್ಲ ಬರ್ತದ. ಅವರು ನಮಗ್ ಹೇಳಿದಂಗೆ, ಸಾರ್ವಜನಿಕರು ಹೇಳಿದಂಗೆ ಪೊಲೀಸರು ಹೇಳಿಕಾಗಿಲ್ಲ. ಅಲ್ಲಿ ಏನಿದ್ದು ಕರೆ ಹೇಳಬೇಕಾಗ್ತದಲ್ಲ, ಹೌದಿಲ್ಲ. ಈ ಕೆಲಸ ನಾವು ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರೆ, ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ಗೆ ಹೋಗ್ಬಿಡು, ಅನ್ಯಾಯ ಆಗದ್ರಿ, ನಮ್ ಮೋಸ ಆಗದ್ರಿ, ಇಷ್ಟು ರೊಕ್ಕ ಹಾಕಿನಿ, 50 ಲಕ್ಷ ಹಾಕಿನಿ, 10,000 ಹಾಕಿನಿ, ಲಕ್ಷ ಗಟ್ಲೆ ಹಾಕಿದ್ರಿ ಅಲ್ಲ. ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದೆ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡ ಪ್ರಾಬ್ಲಮ್. ಅದಕ್ಕೆ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೀಯಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ 4 ಮಂದಿ ಕಲ್ತ್ ಪೊಲೀಸ್ಟೇಷನ್ ಕುಕ್ಕೋದು ಕೇಳೋದು, ನೋಡ್ರಿ ಸಾಹೇಬ್ರ ಹಿಂಗ್ ನಡೆದ ನಮ್ಮೂರೊಳಗ, ಮತ್ತ ಇದ್ ಹೆಂಗಂತ್ರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ. ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕೆ ಸೇಫ್ ಅಂತಂದ್ರೆ ಬೇಕರಿ ಇಡೋದು. ಕರಿಯಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟದವಲ್ಲಪ್ಪ. ಸರ್ಕಾರ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಹೌದು, ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ನಾವು, ಹೌದು. ಇಂಥ ಬ್ಯಾಂಕ್ ನ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಕರೆ ಅದ ಪೋಸ್ಟ್ ಆಫೀಸ್ ನ ದುಡ್ಡು ಇಟ್ರೆ ಸರ್ಕಾರದ ಸಂಸ್ಥೆ ಅದ, ಕರೆ ಎಲ್ಲಿ ಹೋಗಂಗಿಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು. ನಮ್ಗೆ ಯಾವಾಗ ಬೇಕಾವ ರೊಕ್ಕನೂ ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕಾವ ತಗೊಳ್ಬಹುದು, ಕರೆ ಅದ. ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಅದಾವ, ಇಂತ ಸಾಕಷ್ಟು ಸ್ಕೀಮ್ಗಳು ಅದಾವ, ಕರೆ. ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋದ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದ್ರಿ ಬಡ್ಡಿ ಆಸಿಗೆ, ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸಿ ಗಂಟೆ ಕಳ್ಕೊಂಡ್ರ ಅಂತ ಅಂತಾರಲ್ಲ ಮತ್ತ ನೋಡಿನಿ ಅದು ಇವತ್ ಬಂದ್ರೆ ಹೌದು, ಅದು ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತಾರ. ಬಡ್ಡಿ ಆಸೆಗೆ ಗಂಟೆ ಕಳ್ಕೊಂಡ್ರು ನಿನಗೆ ಯಾವ ಶಾಲೆ ಅಂತಾನ, ಹೌದು ಕರೆ, ಹೌದು. ಅದ್ರೊಳಗ ಎಷ್ಟ್ ಅರ್ಥ ಗರ್ಭಿತದ ಶೋಭಕ್ಕೆ ಮಾತು, ಕರೆನೇ ಅದಪ್ಪ. ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡಿದ ಹಣ ಇರ್ತದ, ಅದು ಎಕ್ಕಡೆ ಹೋದ್ವು ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ ಮಂದಿ. ಬಹಳ ಮಂದಿ ಅಂದ್ರು ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ, ಹೌದು. 2 ಲಕ್ಷ, 2 ಲಕ್ಷ ಹೋಗಿ 2,50,000 ಆಗ್ತದ ಹಾಕಿದ್ರಿ, ಹಂಗೆ ಆಗ್ತದ. ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಹಳ ನೋಡಿರಂಗಿಲ್ಲ, ಒಮ್ಮೆ ಬರ್ತಾವ ಈಸ ಅಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದಿರ್ತದ ಅವರಿಗೆ ಆಶೆ. ಅನ್ನೋದ್ರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳೋದು ನಾನುಡಿ. ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸಿ ಮಾಡ್ಯಾರ, ಅವರೆಲ್ಲ ಅನುಭವಿಸಿ ಅವರು ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಆದ್ರೆ ನಾವ್ ಮತ್ತೊಬ್ರಿಗೆ ಅಂದ್ ತೋರಿಸ್ತೀವಿ, ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು, ಅದನ್ನ ಆಗಲೇ ಯಾಮಾರಿಸ್ತಾರ ಅಂದ್ರ ಖರೇನೇ. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ, ಹೌದು ಹೌದು. ಅದಕ್ಕೆ ಇಂತ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ, ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ, ಹಂಗ ಮಾತಾಡಿರ್ತಾರ ಅವರು. ಆಸೆ ಹುಟ್ಟಿಸಿರ್ತಾರ ಅವ್ರು, ಹೊಟ್ಟೆಗೆ 108 ಹಳ್ಳ ಇಟ್ಕೊಂಡಿರ್ತಾರೆ, ಇವ್ರು ಇಟ್ಕೊಂಡಿರ್ತಾರ, ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು. ಅವ್ರು ಹಳದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರೆ, ಹೋಗ್ತಾರ. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬೇಡ ಶೋಭಕ, ಹೌದಲ್ಲ. ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರೆ ನೋಡು ಚಿಂತೆ ಆಗೋದಿಲ್ಲ, ನಮ್ಮ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೆ ಅದ. ಈ ವಿಷಯದ ಬಗ್ಗೆ ನೀವು ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹಳ್ಳಿ ಹೆಣ್ಮಕ್ಳು, ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಕೊಳ್ಳಂಗಿಲ್ಲ. ಇಷ್ಟು ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ, ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ. ಅದಕ್ಕೆ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರೆ ಬರೋಬರಿ ಆಗ್ತದೆ ನೋಡಲ್ಲಿ. ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳೋದು ಕೇಳ್ಕೊಂಡು ಬಂದ್ಬಿಡೋದು ಗೊತ್ತಾಗಂಗಿಲ್ಲ. ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ, ಹಂಗಾರೆ ಬರ್ಲಂಗಂದ್ರೆ ಆಯ್ತು, ಹೋಗ್ಬಾ ಹಂಗಾರೆ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಕಲ್ಲವ ಕಾಸವ ಹಂದೇನವರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಮಾಡಿ ಕೊಟ್ಟಾರವ್ವ ಜಮ ಗಸ್ನಿಗೆ ಮಾಡಿ ಕೊಟ್ಟಾರುವ ಜಮದೈವಿಗೆ ಬೇಡೋ ರಾಮ ಬೇಡಿದು ಕೊಡಿ ಹಾಸ್ತಾ